ನೋಡೋಣ ಈ ಸರಿ ಮಳೆಗಾಲ ಚಲೋ ಹಂಗೈತಿ, ದೇವರು ಬಹಳ ನಮ್ಗೆ ಕಾಣ್ತದ ಅನ್ಸುತ್ತೆ, ಚಲೋ ಪೀಕ್ ಬರ್ಬೋದು. ಆಗ್ಲಪ್ಪ ಹಂಗ ಮಾಡೋಣ ಅಂತ ಮಾಡೋಣ ಕುಂದ್ರೆ. ಆಯ್ತು ಆಯ್ತು ಆಯ್ತು ನಡೆ ಹಂಗ ಹೌದು. ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಹುಬ್ಬಳ್ಳಿ ತಾಲೂಕು ಸುಳ್ಳದ ವಸಂತ ನಾರಾಯಣ ರನ್ನವರೇ ಹಾಗೂ ಸಂಗಡಿಗರಿದ್ದ ಸಣ್ಣಾಟ ಮಾಯೆಯ ಸೋಲು. ಆ